ಯಾದಗಿರಿ ಜಿಲ್ಲೆ ಒಳಗ ಶೇಕಡ 25 ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ ಶೇಕಡ 35ರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಬಿಟ್ಟರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ತಜ್ಞವಾಣಿಯಲ್ಲಿ ಪ್ಲಾಸ್ಟಿಕ್ನ ತ್ಯಾಜ್ಯಗಳಿಂದ ಜಾನುವಾರುಗಳು ಹಾಗೂ ಜಲಚರ ಮೇಲಾಗುವ ದುಷ್ಪರಿಣಾಮ ಈ ಕುರಿತು ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಜೇಂದ್ರ ಆರ್ ಕುಲಕರ್ಣಿ. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈಗ ನಮ್ಮ ಜೀವನ ಹೆಂಗಾಗ್ಯದ ಅಂತಂದ್ರೆ ನಾವು ಒಂದು ರೀತಿಯಿಂದ ವಿಚಾರ ಮಾಡಿದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಆ ದೊಡ್ಡವರಾಗಿರೋರಿರಲಿ, ಹಳ್ಳಿಯವರಾಗಿರೋರಿರಲಿ, ರೈತರಿರಲಿ, ಹೊಲದಾಗ ಕೆಲಸ ಮಾಡೋರಿರಲಿ, ಪ್ಲಾಸ್ಟಿಕ್ ಇಲ್ಲದೆ ನಮ್ಮ ಜೀವನ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬಂದೀವಿ. ಈ ಪ್ಲಾಸ್ಟಿಕ್ಕನ್ನು ನಾವೇನು ದಿನನಿತ್ಯ ಜೀವನದೊಳಗೆ ಉಪಯೋಗ ಮಾಡ್ಲಿತ್ತೀವಿ. ಅದಾದ್ಮೇಲೆ ತ್ಯಾಜ್ಯ ಏನು ತಯಾರಾಗ್ತದೆ, ಆ ತ್ಯಾಜ್ಯಗಳಿಂದ ನಮ್ಮ ಮೇಲಂತೂ ದುಷ್ಪರಿಣಾಮ ಆಗೇ ಆಗ್ಲಿತ್ತು. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರಾಣಿಗಳು, ಪಕ್ಷಿಗಳು, ಅದರೊಳಗೆ ವಿಶೇಷವಾಗಿ ಆಕಳು, ಎಮ್ಮೆ, ಜಲಚರಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ಲಿತ್ತು. ಈ ಒಂದು ದುಷ್ಪರಿಣಾಮಗಳ ಒಂದು ವಿವರ ಹೆಂಗದ, ಯಾವ ರೀತಿ ಅದ, ನಾವು ಯಾವ ರೀತಿ ನಾವು ಈಗಾದರೂ ಕಣ್ಣು ತೆರ್ಕೊಳ್ಳಿಲ್ಲ ಅಂತಂದ್ರೆ ಇನ್ನು ಬರೋ ದಿನಗಳಲ್ಲಿ ಎಷ್ಟು ನಾವು ಭಯಾನಕವಾದಂಥ ಒಂದು ಚಿತ್ರಣವನ್ನು ಕಾಣ್ಬೋದು, ಒಂದು ಸಮಸ್ಯೆಯನ್ನು ಕಾಣ್ಬೋದು ಅಂಥೇಳಿ. ಈ ಎಲ್ಲ ವಿಷಯಗಳನ್ನು ನನ್ನ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಫೋನ್ ಲೈನ್ ಮೇಲೆ ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರದ್ರ. ಇವರು ಸಂಶೋಧನಾ ನಿರ್ದೇಶಕರು, ಕರ್ನಾಟಕ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್ ಇಲ್ಲಿ ಸೇವೆ ಸಲ್ಲಿಸ್ತದ್ರ. ಅವರನ್ನು ಮಾತಾಡಿಸಿ ಎಲ್ಲ ಮಾಹಿತಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರ. ನಮಸ್ಕಾರ. ಸರ್, ಈಗ ನಾ ಆಗಲೇ ಹೇಳಿದಂಗೆ ನಮ್ಮ ಜೀವನನೇ ಪ್ಲಾಸ್ಟಿಕ್ ಮಯ ಆಗಿದೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಾ ಕಡೆಯೂ ನಾವು ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ಲಿತ್ತೀವಿ. ಈ ಒಂದು ಇದರೊಳಗೆ ನಮ್ಮ ಪ್ಲಾಸ್ಟಿಕ್ ಬಳಕೆಯನ್ನು ಜಾಸ್ತಿ ಆಗ್ಲಿತ್ತದ. ಮುಖ್ಯವಾಗಿ ನಮ್ಮ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಏನು, ಅದು ವಸ್ತು ಏನದ, ಯಾವ್ಯಾವ ರೀತಿಯ ಪ್ಲಾಸ್ಟಿಕ್ಗಳು ನಮ್ಮ ಸುತ್ತಮುತ್ತಲು ಅದ ಉಪಯೋಗ ಮಾಡ್ಲಿತ್ತೀವಿ, ಬಟ್ ಅದು ತಿಳ್ಕೊಳ್ಲಿಕ್ಕೆ ಆಗಿಲ್ಲ ನಮಗೆ ಹೆಚ್ಚಾನ ಹೆಚ್ಚು ಜನರಿಗೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಸರ್? ಆಗ್ಬಹುದು. ನಾವ್ ಹೇಳ್ದಂಗೆ ಪ್ಲಾಸ್ಟಿಕ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ಆಗ್ಲತ್ತದ. ಈಗ ಪ್ಲಾಸ್ಟಿಕ್ ಗಳು ಅಂತಂದ್ರೆ ಈ ಭೂಮಿಯಲ್ಲೇ ಲಭ್ಯ ಇರತಕ್ಕಂತ ಕೆಲವೊಂದು ವಸ್ತುಗಳನ್ನ ಬದಲಾಯಿಸಿ ಪ್ಲಾಸ್ಟಿಕ್ ಗಳನ್ನ ತಯಾರಿಸ್ತಾರೆ, ಅಥವಾ ಕೃತಕವಾಗಿ ಕಾರ್ಖಾನೆಗಳಲ್ಲಿ ಯಾವುದೇ ಒಂದು ಆಕಾರಕ್ಕೆ ಹೊಂದಿಕೊಳ್ಳಬಲ್ಲಂತೆ ಅವನ್ನ ಪ್ಲಾಸ್ಟಿಕ್ ಆಗಿ ತಯಾರಿಸ್ತಾರೆ. ಹಲವಾರು ರೀತಿ ಪ್ಲಾಸ್ಟಿಕ್ ವಸ್ತುಗಳು ಈಗ ಲಭ್ಯ ಇದಾವೆ. ಅವು ಪಾಲಿಯುರೆಥೇನ್ ಇರ್ಬೋದು, ಪಾಲಿಸ್ಟ್ರೀನ್ ಇರ್ಬೋದು, PTFE ಇರ್ಬೋದು, ನೈಲಾನ್, ಹೈಡೆನ್ಸಿಟಿ ಪಾಲಿಯೆಥಿಲಿನ್ ಇರ್ಬೋದು, ಪಾಲಿಯೆಥಿಲಿನ್ ಟೆರಾಫ್ಥಲೈಟ್ ಇರ್ಬೋದು, ನಮ್ಮ PVC ಪೈಪ್ಗಳು ಪಾಲಿವಿನೈಲ್ ಫ್ಲೋರೈಡ್, ಎಲ್ಲೆಲ್ಲೂ ನಾವು ಈ ವಾಲದ ಒಂದು ಕೆಲಸಕ್ಕೆ ಪೈಪ್ ಲೈನ್ಗೆ PVC ಪೈಪ್ ಗಳನ್ನು ಕೂಡ ಉಪಯೋಗ ಮಾಡ್ತೀವಿ. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಅನೇಕ ರೀತಿ ಪ್ಲಾಸ್ಟಿಕ್ ಗಳು ನಮ್ಮಲ್ಲಿ ಈಗ ಲಭ್ಯ ಇವೆ. ಅಂತಂದ್ರೆ ತಾವ್ ಹೇಳಿದಂಗೆ ಸರ್, ನಮ್ಮ ರೈತರು ತಮ್ಮ ಹೊಲದೊಳಗೆ ಪ್ಲಾಸ್ಟಿಕ್ ಇಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪೈಪ್ ಹಾಕಬೇಕು, ಇವು ಸ್ಪ್ರಿಂಕ್ಲರ್ ಹಾಕೊಳ್ಬೇಕು ಎಲ್ಲದಕ್ಕೂ, ಆಮೇಲೆ ಈ ಪಾಲಿ ಹೌಸ್ ಮಾಡಬೇಕು. ಪಾಲಿ ಹೌಸ್, ಈ ಗಿಡದ ತೇವಾಂಶ ಆರದಂಗೆ ಪ್ಲಾಸ್ಟಿಕ್ ವದಿಕೆಗಳನ್ನ ಹಾಕ್ತಾರೆ ಗಿಡ ಮೇಲೆ. ಈಗ ಗಟ್ಟಲೆ ಪ್ಲಾಸ್ಟಿಕ್ ಹಾಳೆಯನ್ನು ಒದಿಸ್ಬಿಡ್ತಾರೆ. ಇದಕ್ಕೆ ವಿಲೇವಾರಿ ಮಾಡಬೇಕು, ತ್ಯಾಜ್ಯವಾಗಿ ಉಳಿತದೆ ಅದು. ಹಾ ಸರ್, ಯಾಕಂತಂದ್ರೆ ಇತ್ತೀಚೆಗೆ ಮತ್ತೆ ಜಾನುವಾರುಗಳು ತಿಂತವೆ, ಮತ್ತೆ ಕೆರೆ ಸಮುದ್ರಕ್ಕೆ ನೀರ್ ನದಿಗೆ ಸೇರ್ಕೋತವೆ. ಸರ್, ವಿಲೇವಾರಿ ಹೆಂಗೆ, ಅವು ಕರಗೋದಿಲ್ಲ, 300-400 ವರ್ಷ ಮಣ್ಣಲ್ಲಿ ಹಂಗೆ ಉಳ್ಕೊಂಡ್ಬಿಡ್ತಾವೆ. ಸರ್, ಈಗ ನಮ್ಮ ರೈತರ ಪ್ಲಾಸ್ಟಿಕ್ ಪೈಪ್ ಗಳನ್ನ ಉಪಯೋಗ ಮಾಡ್ತಾರಲ್ಲ, ಅದು ಸಹಿತ ಒಂದ್ ರೀತಿ ಸಮಸ್ಯೆ ಕ್ರಿಯೇಟ್ ಮಾಡುತ್ತಂದ್ರೆ ಹೆಂಗ್ ಮತ್ತೆ ಸರ್? ಅದು ಈ ಸಣ್ಣ ಸಣ್ಣ ಹಾಳೆಗಳು, ಚೀಲಗಳು ಹೆಚ್ಚಾಗಿ ಸಮಸ್ಯೆಗಳನ್ನ ಉಂಟು ಮಾಡ್ತದೆ. ದೊಡ್ಡ ದೊಡ್ಡ ಪೈಪು, ಈಗ ಮೇಜು ಕುರ್ಚಿಗಳಿಗೆಲ್ಲ ನಾವು ಪ್ಲಾಸ್ಟಿಕ್ ಬಳಸ್ತೀವಿ, ಅವು ದೊಡ್ಡ ವಸ್ತು ಆಗ್ತದೆ. ಅದು ತಕ್ಷಣವಾಗಿ ಏನು ದುಷ್ಪರಿಣಾಮ ಏನು ಬೀರಲಾರದು. ಆದ್ರೆ ಸಣ್ಣ ಸಣ್ಣ ಏನು ಪ್ಲಾಸ್ಟಿಕ್ ವಸ್ತುಗಳಿದಾವೆ, ಪ್ಲಾಸ್ಟಿಕ್ ಚೀಲಗಳು, ಹಗ್ಗ, ಈ ಹಾಳೆ ಇಂಥವು ಸಮಸ್ಯೆಗಳನ್ನು ಮಾಡುತ್ತೆ. ತಮ್ಮ ಒಂದು ಇದರ ಪ್ರಕಾರ ಒಂದು ಎಷ್ಟು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತದೆ ನಮ್ಮ ದೇಶದಲ್ಲಿ, ಅಥವಾ ಎಷ್ಟು ತ್ಯಾಜ್ಯ ಆಗ್ತದೆ ನಮ್ಮಲ್ಲಿ ಅಂತ ಏನಾದ್ರೂ ಹೇಳ್ಬೋದು ಸರ್? ನೋಡಿ, 1940 ಸುಮಾರು ಈ ಪ್ಲಾಸ್ಟಿಕ್ ಗಳನ್ನೆಲ್ಲ ಕಂಡುಹಿಡಿದು ಇದು ತಯಾರಿಕೆ ಶುರುವಾಯಿತು ಪ್ರಪಂಚದಲ್ಲಿ. ಅಂದ್ರೆ ಸುಮಾರು ಒಂದು 80 ವರ್ಷದ ಹಿಂದಿನಿಂದ ಇದು ತಯಾರಿಕೆ ಶುರುವಾಯಿತು. 1950 ಕೇವಲ 50 ಮಿಲಿಯನ್ ಟನ್ ಉತ್ಪಾದನೆ ಇತ್ತು ಪ್ಲಾಸ್ಟಿಕ್. 50 ಮಿಲಿಯನ್ ಟನ್. 2009 ಸುಮಾರಿಗೆ 230 ಮಿಲಿಯನ್ ಟನ್ ಉತ್ಪಾದನೆ ಆಗ್ಲಿಕ್ಕೆ ಶುರುವಾಯಿತು. ಈಗ ಭಾರತದಲ್ಲಿ ಸುಮಾರು 22,000 ಕಾರ್ಖಾನೆಗಳು ಪ್ಲಾಸ್ಟಿಕ್ ಸಾಮಾನು ತಯಾರಿಸ್ತಾ ಇದಾವ. 22,000 ಕಾರ್ಖಾನೆಗಳು 1996 ಪ್ಲಾಸ್ಟಿಕ್ ಬಳಕೆ ಏನ್ ನಾವು ಉಪಯೋಗ ಮಾಡ್ತಿದ್ವಿ, ಒಂದ್ ವರ್ಷಕ್ಕೆ 61,000 ಟನ್ ಇತ್ತು. ಸುಮಾರು ಒಂದು 20 ವರ್ಷದ ನಂತರ ಅಂದ್ರೆ 2017 ಈ 61,000 ಟನ್ ನಮ್ದು ಏನ್ ಬಳಕೆ ಇತ್ತು ಅದು 178,000 ಟನ್ ಅಷ್ಟು ಮಟ್ಟಿಗೆ ನಾವು ಬಳಕೆ ಮಾಡಕ್ ಶುರು ಮಾಡಿದೀವಿ. ಈಗ ಅಂತಂದ್ರೆ ಲೆಕ್ಕನೇ ಸಿಗೋದಿಲ್ಲ ಅಂದಾಗ ಸರ್, ಎಷ್ಟು ಪಟ್ಟಿ ಏರಿಯದ ಅಂತಂದ್ರೆ ಜಾಸ್ತಿ ನಾವು ಬಳಕೆ ಮಾಡ್ತಾ ಇದೀವಿ ಈಗ. ಅಂತಂದ್ರೆ ಸರ್, ಈಗ ಇಷ್ಟೆಲ್ಲ ನಾವು ಬಳಕೆ ಮಾಡ್ಲಿತ್ತಿಲ್ಲ, ಇದು ತ್ಯಾಜ್ಯ ಎಷ್ಟು ಉಳಿಲಿತ್ತದ, ಎಷ್ಟು ನಮಗದು ಸಮಸ್ಯೆ ಮಾಡ್ಲಿತ್ತ, ತ್ಯಾಜ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಸರ್. ಇದು ನಾವು ಯಾವ ರೀತಿ ಉಪಯೋಗ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ತ್ಯಾಜ್ಯ. ಈಗ ಬೇರೆ ದೇಶಗಳಲ್ಲಿ 53% ವಾಹನ ತಯಾರು ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಬಳಕೆ ಆಗ್ತದೆ. ಆ ವಾಹನಗಳದ್ದು ಏನು ಹೊರಗಡೆದು ಬಾಡಿ ಇರ್ತದೆ ಅದೆಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಸುಮಾರು 44-48% ಇದು ಆಹಾರ ಪಟ್ಟಣ ಕಟ್ಟೋದಕ್ಕೆ ನಾವು ಬಳಸ್ತೀವಿ ಪ್ಲಾಸ್ಟಿಕ್, ಅದಕ್ಕೆ ಬಳಕೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಉಪಯೋಗ ಅಂತಂದ್ರೆ ನಾವು ಗೊಬ್ಬರದ ಚೀಲ, ಗೊಬ್ಬರ ಶೇಖರಣೆ, ರಾಸಾಯನಿಕ ಗೊಬ್ಬರ ಮತ್ತೆ ಧಾನ್ಯ ಶೇಖರಣೆಗಳಿಗೆ ಚೀಲಗಳಾಗಿ ನಾವು ಪ್ಲಾಸ್ಟಿಕ್ ಅನ್ನು ಬಳಸ್ತೀವಿ. ಗೃಹೋಪಯೋಗಿ ವಸ್ತುಗಳು ಅಂದ್ರೆ ಈ ಕುರ್ಚಿ, ಟೇಬಲ್, ಬಕೆಟ್, ಗೊಂಬೆ, ಆಟಿಕೆಗಳು ಇತ್ಯಾದಿ ರೂಪದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದೀವಿ. ಆದ್ರೆ ಆಹಾರ ಪಟ್ಟಣ, ಆಹಾರ ಶೇಖರಣೆ ಮಾಡೋದಕ್ಕೆ ನಾವು ತರಕಾರಿ ತರಲಿಕ್ಕೆ, ಸಣ್ಣ ಪುಟ್ಟ ಸಾಮಾನುಗಳು ತರೋದಕ್ಕೆ, ಕಿರಾಣಿ ಸಾಮಾನು ತರಲಿಕ್ಕೆ ನಾವು ಪ್ಲಾಸ್ಟಿಕ್ ಚೀಲಗಳೇನು ಬಳಸ್ತಾ ಇದೀವಿ, ಅದು ತ್ಯಾಜ್ಯವಾಗಿ ಉಳಿಲತ್ತದ. ಅದು ನಮಗೆ ಬಹಳಷ್ಟು ದುಷ್ಪರಿಣಾಮ ಉಂಟು ಮಾಡ್ತಾ ಇದೆ. ಒಂದು ಅಂದಾಜ್ ಪ್ರಕಾರ ಉಪಯೋಗ ಮಾಡಿ ಬಿಸಾಕೋ ಪ್ಲಾಸ್ಟಿಕ್ ತ್ಯಾಜ್ಯ ನಮ್ಮಲ್ಲಿ 15,000 ಟನ್ ಗಿಂತ ಜಾಸ್ತಿ. ನಮ್ಮ ದೇಶದಲ್ಲಿ 15,000 ಟನ್ ಗಿಂತ ಜಾಸ್ತಿ ಉಳಿಲತ್ತದ. ಅಂದ್ರೆ ಅದೇನು ಒಂದ್ ವರ್ಷಕ್ಕೂ ಪ್ರತಿದಿನ ಅಂದ್ರೆ ಸರ್? ಒಂದ್ ವರ್ಷಕ್ಕೆ 15,000 ಟನ್ ಜಮಾ ಶೇಖರ ಆಗ್ತದೆ. ಅಂದ್ರೆ ತಮ್ಮ ಒಂದು ಅಭ್ಯಾಸದ ಪ್ರಕಾರ ಯಾವಾಗ ನಾವು ಪ್ಲಾಸ್ಟಿಕ್ ಚೀಲ ಅಂತೀವಿ ಅಂದ್ರೆ ದಿವಸ ನಾವು ತರಕಾರಿ ತರಲಿಕ್ಕೆ, ಇದು ನಮ್ಗೆ ಹೆಚ್ಚಿಗೆ ಸಮಸ್ಯೆ ಮಾಡ್ಲಿತ್ತು ಅಂತ ಹೇಳಿದ್ರೆ ಸಮಸ್ಯೆ ಮಾಡ್ಲದ ಚರಂಡಿಗಳಿಗೆ ಹೋಗಿ ಅದು ಅಡ್ಡ ಮಾಡ್ತದೆ, ಮತ್ತೆ ವಾತಾವರಣ ಸೇರಿಕೊಳ್ತದೆ, ಹೊಲಗಳಲ್ಲೇ ಜಮಾ ಆಗಿ ಸಣ್ಣ ಸಣ್ಣ ಕಣಗಳಾಗಿ ಹೊಡಿತದ, ಅದು ಸಮಸ್ಯೆ ಉಂಟು ಮಾಡ್ತಾ ಇದೆ. ಸರ್, ಈಗ ನಾನು ಮೊನ್ನೆ ಒಂದು ಹೀಗೆ ಇದರಲ್ಲಿ ನೋಡ್ತಾ ಇದ್ದೆ ಸರ್, ಒಂದು ವಿಡಿಯೋ, ಇದರಲ್ಲಿ ಏನಂತಂದ್ರೆ ಒಂದು ದೊಡ್ಡ ಒಂದು ಬಾತುಕೋಳಿ ಟೈಪ್ ಒಂದು ಪಕ್ಷಿ, ಅದಕ್ಕೆ ಚೊಂಚಿಗೆ ಈ ಪ್ಲಾಸ್ಟಿಕ್ ಒಂದು ದಾರ ಸುತ್ತಕೊಂಡು ಬಿಟ್ಟದೆ ಎರಡು ಬೀಕಿಗೆ, ಅದು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಇದೇ ರೀತಿ ಸಹಿತ ಸಮಸ್ಯೆಗಳನ್ನ ನೋಡ್ತಾ ಇದೀವಿ ನಾವು ಪಕ್ಷಿಗಳಲ್ಲಿ ಸಹಿತ. ಬಹಳಷ್ಟು ನಾವು ನೋಡ್ತಾ ಇದೀವಿ ಟಿವಿನಲ್ಲಿ, ಅಲ್ಲಿ ಇಲ್ಲಿ ತಿಮಿಂಗಲರದ ಪರಳಿಗೆ ಪ್ಲಾಸ್ಟಿಕ್ ಸುತ್ತಕೋತಾ ಇದೆ. ಈ ಬಲೆಗಳು ಸಮುದ್ರದಲ್ಲಿ ಏನು ಬಲೆಗಳು, ಹಳೆ ಬಲೆಗಳೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ, ಅವಾಗ ಗಂಟು ಕಟ್ಕೊಂಡು ಟನ್ ಗಟ್ಟಲೆ ಸಮುದ್ರದಲ್ಲಿ ಜಮಾ ಆಗ್ತಾ ಇದೆ. ಅದು ಅಲ್ಲಿರುವಂತಹ ಜಲಚರಗಳ ಮೇಲೆ ಸಾಕಷ್ಟು ಸಮಸ್ಯೆ ಮಾಡ್ಲಿಕ್ಕೆ ಸಮಸ್ಯೆ ಮಾಡ್ತಾ ಇದೆ. ಸರ್, ಈಗ ಈ ಒಂದು ಪ್ಲಾಸ್ಟಿಕ್ ಏನು ಉತ್ಪಾದನೆ ಆಗ್ಲಿತ್ತು 15,000 ಟನ್ ಅಂತ ಹೇಳಿದ್ರೆ, ಇದು ಬಹಳಷ್ಟು ಮೆತ್ತಗಿರುವಂತದ್ದು, ಬಾರಿಕಿರುವಂತದ್ದು ಮೈಕ್ರೋನ್ ಅಲ್ಲಿ, ಯಾವ ರೀತಿ ನಮ್ಮ ಪ್ರಾಣಿಗಳ ಮೇಲೆ ಯಾವ ರೀತಿ ಸಮಸ್ಯೆ ಆಗ್ತದೆ ಆರೋಗ್ಯದ ಅಂತ ಏನ್ ಹೇಳ್ತೀರಿ ಸರ್? ಮೊದಲಿಗೆ ಯಾಕಂದ್ರೆ ನಾವು ಮನುಷ್ಯನಿಗೆ ಏನಾಗ್ತದೆ ಅಂತ ನೋಡೋಣ. ಮನುಷ್ಯ ಮತ್ತೆ ಪ್ರಾಣಿಗಳಿಗೆ ಒಂದೇ ರೀತಿ ಸಮಸ್ಯೆಗಳು ಬರುತ್ತೆ. ಮನುಷ್ಯ ಮತ್ತು ಪ್ರಾಣಿಗೆ ಏಕ ರೀತಿಯ ಸಮಸ್ಯೆಗಳನ್ನು ಮಾಡ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯಗಳು. ಇವೇನಾಗುತ್ತೆ, ಆಹಾರದಲ್ಲಿ ಆಹಾರ ಜೊತೆಗೆ ಪ್ಲಾಸ್ಟಿಕ್ ನಮ್ಮ ದೇಹದಲ್ಲಿ ಸೇರ್ಕೊಂಡ್ಬಿಡ್ತದೆ. ಅದು ಈ ಸಣ್ಣ ಸಣ್ಣ ಹಾಳೆ, ಬಿಸಿ ಹಾಳೆದಲ್ಲಿ ನಾವೇನಾದ್ರೂ ಬಿಸಿಯಾದ ಒಂದು ಆಹಾರ ಪದಾರ್ಥ ಶೇಖರಿಸಿಟ್ಕೊಂಡ್ರೆ ಸಣ್ಣ ಸಣ್ಣ ಕಣಗಳಾಗಿ ಅದು ಬಿಡುಗಡೆಯಾಗಿ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಪ್ಲಾಸ್ಟಿಸೈಜರ್ ಅಂತ ಒಂದು ವಸ್ತುಗಳು ಬೆರೆಸಿರ್ತಾರೆ ಪ್ಲಾಸ್ಟಿಕ್ ದಲ್ಲಿ, ಅವು ಮೆತ್ತಗಾಗಲಿ ಅಂತೇಳಿ. ಅವು B-ಫೈನಲ್ಗಳು ಅಂತಿರ್ತವೆ, BPP, BPA ಇತ್ಯಾದಿ ವಸ್ತುಗಳು ಸಣ್ಣ ಸಣ್ಣ ಕಣಗಳಾಗಿ ಒಡೆದು ಪ್ರಾಣಿಯ ಒಂದು ಹೊಟ್ಟೆಯ ಮೂಲಕ ಅದು ಮಾಂಸಖಂಡದಲ್ಲಿ ಶೇಖರ. ಅದನ್ನ ಅಂತ ಮಾಂಸವನ್ನ ಇತರೆ ಮನುಷ್ಯರು ಸೇವನೆ ಮಾಡಿದಾಗ ಅಥವಾ ಬೇರೆ ಪ್ರಾಣಿಗಳು ಸೇವನೆ ಮಾಡಿದಾಗ ಅವ್ರ ಹೊಟ್ಟೆ ಒಳಗೆ ಸೇರ್ಕೊಳ್ತವೆ ಈ ಕಣಗಳು. ಮತ್ತೆ ಪ್ರಾಣಿಗಳ ಹಾಲ್ನಲ್ಲಿ ಕೂಡ ಇವು ಕಂಡು ಬಂದಿವೆ. ಅಂತ ಹಾಲ್ನ ಮನುಷ್ಯರು ಸೇವಿಸ್ತಾರೆ, ಕಣಗಳು ನಮಗೆ ದಿನ ದಿನ ಸೇರ್ಕೋತಾ ಇದೆ. ಇವು ಮನುಷ್ಯನಲ್ಲಿ ಮತ್ತೆ ಪ್ರಾಣಿಗಳಲ್ಲಿ ಕ್ಯಾನ್ಸರ್, ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ, ಬೊಜ್ಜು, ಹೆಣ್ಣು ಮಕ್ಕಳಲ್ಲಿ ಅತಿ ಬೇಗನೆ ಅವರು ಪ್ರಾಯಕ್ಕೆ ಬರೋದು, ಗಂಡಿನಲ್ಲಿ ವೀರ್ಯ ಕೊರತೆ ಇತ್ಯಾದಿ ಸಮಸ್ಯೆಗಳು ಮಾಡ್ತಾ ಇದೆ ಅಂತ ಈಗ ಎಲ್ಲ ಪತ್ತೆ ಹಚ್ಚಲಾಗಿದೆ. ಅಂದ್ರೆ ಒಂದು ಅಭ್ಯಾಸದಿಂದ ಸಂಶೋಧನೆಯಿಂದ ಇದು ಕಂಡು ಬಂದಂತ. ತಾಯಿಯ ಎದೆ ಹಾಲಿನಲ್ಲಿ ಕೂಡ ಈ ಪ್ಲಾಸ್ಟಿಕ್ ನ ಅತಿ ಸೂಕ್ಷ್ಮ ಕಣಗಳು ಕಂಡು ಬಂದಿದೆ. ಹಸುಗೋಸು ಕುಡಿದ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯನ ಆರೋಗ್ಯ ಯಾವ ರೀತಿ ಇರಬಹುದು ಅಂತ ನೀವು ಅಂದಾಜು ಮಾಡ್ಕೋಬಹುದು, ಒಂದು ಕಲ್ಪನೆ ಮಾಡ್ಕೊಳ್ಬಹುದು ನಾವು. ಯಾಕಂತಂದ್ರೆ ಸಾಮಾನ್ಯವಾಗಿ ನಾವೇನಂತ ಸರ್, ತಾಯಿ ಎದೆ ಹಾಲು ಅಮೃತ ಸಮಾನ, ಅದು ಬಹಳ ಶುದ್ಧ ಇರ್ತದೆ ಅಂತ ಹೇಳಿ. ಹೌದು. ಆದ್ರೆ ಮೊದಲೇ ನಾವು ಕೇಳಿದ್ವಿ ಏನಂತಂದ್ರೆ ಅದರೊಳಗೆ ಈ ಪೆಸ್ಟಿಸೈಡ್ಸ್, ಕೀಟನಾಶಕಗಳ ಅಂಶ ಇದೆ ಅಂತ ಸಹಿತ ಮೊದಲೆಲ್ಲ ಬಂದಿರುವಂತದ್ದು. ಈಗ ಅದ್ರೊಳಗೆ ಸೇರ್ಪಡೆ ಏನಾಗಿದೆ ಅಂತಂದ್ರೆ ಪ್ಲಾಸ್ಟಿಕ್ ಅಂಶನು ಸಹಿತ ಅದರೊಳಗಿದೆ ಅಂತ ಹೇಳಿ. ಯಾರು ಅತಿ ಕಾರ್ಖಾನೆಗಳ ಸಮೀಪ ವಾಸ ಮಾಡ್ತಾರೆ, ಜನ ನಿಬಿಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ, ಈ ರೀತಿ ಕಲುಷಿತ ವಸ್ತುಗಳು ಅವರ ದೇಹದಲ್ಲಿ ಶೇಖರವಾಗ್ತಕ್ಕಂತ ಅಪಾಯ ಇದೆ. ಸರಿ, ಇನ್ನೊಂದು ನಾವು ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಬೆಳವಣಿಗೆ ನೋಡ್ಲಿತ್ತೀವಿ ಏನು ಅಂತಂದ್ರೆ, ಈ ಏನು ಪ್ಲಾಸ್ಟಿಕ್ ಇರ್ತದೆ ನಾವು ತರಕಾರಿ ತರುವಂಥದ್ದು ಅಥವಾ ಕಿರಾಣಿ ಸಾಮಾನು ತರುವಂಥದ್ದು, ಅದರೊಳಗಡೆ ಚಹಾವನ್ನು ತರುವಂಥದ್ದು, ಬಿಸಿ ಬಿಸಿ ಚಹಾ ಇರ್ತದೆ. ಹೌದು. ಅದು ಯಾವ ರೀತಿ ಒಂದು ಕೆಟ್ಟ ಪರಿಣಾಮ ನಮ್ಮ ದೇಹದ ಮೇಲೆ ಚಹಾ ಕುಡಿಯೋರ ಮೇಲೆ ಬೀಳ್ಲಿಕ್ಕೆ ಸಾಧ್ಯ ಅಂತ? ಆಗ್ಲೇ ಹೇಳಿದಂತೆ, ಅವು ಅತಿಯಾಗಿ ಬಿಸಿ ಇರೋದ್ರಿಂದ ಅತಿ ತೆಳ್ಳನೆಯ ಹಾಳೆಗಳು, ಮೈಕ್ರಾನ್ ದಪ್ಪದ ಹಾಳೆಗಳಿರುತ್ತೆ, ಅವು ಸ್ವಲ್ಪ ಕರಗಿ ಸಣ್ಣ ಕಣಗಳಾಗಿ ಅವು ವಿಘಟನೆಗೊಂಡು ದೇಹದಲ್ಲಿ ಅವು ಶೇಖರ ಆಗ್ತಕ್ಕಂತ ಅಪಾಯ ಇದೆ. ಇನ್ನು ಈ ಪ್ರಾಣಿಗಳು, ಜಾನುವಾರುಗಳು, ದನ ಎಮ್ಮೆ, ಇವು ಬೀದಿ ಬದಿನಲ್ಲಿ ಅವನ್ನ ಏನ್ ಬಿಸಾಡಿರ್ತಾರೆ ತರಕಾರಿ ಸಮೇತ ಅಥವಾ ಬೇಡವಾದ ಆಹಾರಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಬಿಸಾಕಿರ್ತಾರೆ ಜನ. ಅದು ಕಟ್ಟಿ ಬಿಸಾಕ್ತಾರೆ ಸರ್, ಅದು ಸಮಸ್ಯೆ. ಅವು ಬಿಡಿಸ್ಕೊಳ್ಳೋಕು ಬರೋದೆಲ್ಲ ತಿಂದು ಬಿಡ್ತಾವ್. ದಿನ ಒಂದು ಅರ್ಧ ಕೆಜಿ ಇಷ್ಟು ತಿಂತಾ ಇದ್ರೆ ಒಂದೆರಡು ತಿಂಗಳಲ್ಲಿ ಅದ್ರ ಹೊಟ್ಟೆದಲ್ಲಿ 10 ಕೆಜಿ ಇಂದ 70 ಕೆಜಿ ವರೆಗೂ ಪ್ಲಾಸ್ಟಿಕ್ ಹೊಟ್ಟೆಲ್ ಜಮಾ ಆಗ್ತದೆ. ಅಲ್ಲ ಸರ್, ಈಗ ಇನ್ನೊಂದು, ತಾವೊಬ್ಬ ಸರ್ಜನ್ ಇದ್ರೆ, ಆಪರೇಷನ್ ಮಾಡ್ತಾ ಇರ್ತಾರೆ, ಬಹಳಷ್ಟು ವರ್ಷದ ಅನುಭವ ಇದೆ, ತಮ್ಮ ಒಂದು ಅನುಭವದಲ್ಲಿ ಒಂದು ಎಮ್ಮಿ ಅಥವಾ ಆಕಳ ಹೊಟ್ಟೆಯಲ್ಲಿ ಎಷ್ಟು ಕೆಜಿ ಹೆಚ್ಚು ಪ್ಲಾಸ್ಟಿಕ್ ಅನ್ನು ಹೊರಗೆ ತೆಗೆದಿರಿ ಅಂತ ಏನಾದ್ರು ಹೇಳ್ಬೋದು ಸರ್? ನಾವು ಸುಮಾರು ಒಂದು ಈಗ ಒಂದು 500 ಹೆಚ್ಚು ಈ ಎತ್ತು ಎಮ್ಮೆ ಆಕಳುಗಳಲ್ಲಿ ಈ ಹೊಟ್ಟೆ ಆಪರೇಷನ್ ಮಾಡಿದ್ವಿ. 10 ಕೆಜಿಯಿಂದ ಹಿಡ್ಕೊಂಡು 55-60, ಒಂದು ಆಕಳದಲ್ಲಿ 70 ಕೆಜಿ ವರೆಗೂ ನಾವು ಪ್ಲಾಸ್ಟಿಕ್ ಅನ್ನು ತೆಗೆದಿವಿ. ಅಲ್ಲ ಸರ್, ಒಂದು ಆಕಳ ಹೊಟ್ಟೆಯೊಳಗೆ 70 ಕೆಜಿ ಪ್ಲಾಸ್ಟಿಕ್ ಇದ್ದಾಗ ಅದರ ಒಂದು ದೇಹದ ಪರಿಸ್ಥಿತಿ ಅಥವಾ ಆರೋಗ್ಯ ಯಾವ ರೀತಿ ಇರ್ತದೆ? ಅದು ಹಾಲೇ ಕೊಡೋದಿಲ್ಲ, ಮೇವು ತಿನ್ನೋದಕ್ಕೆ ಅದಕ್ಕೆ ಹೊಟ್ಟೆ ಜಾಗ, ಒಂದು ಕೆಜಿ ಅಷ್ಟು ಕೂಡ ಜಾಗ ಇರಲ್ಲ ಹೊಟ್ಟೆ ಒಳಗೆ. ಹೌದು. ಏನ್ ಆಹಾರ ತಿಂತದೆ, 5-6 ದಿನಗಟ್ಟಲೆ ಆಹಾರ ಬಿಡ್ತದೆ, ಅದರಿಂದ ಹಾಲು ಕೊಡ್ತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ. ಒಂದ್ ವೇಳೆ 10 ಲೀಟರ್ ಹಾಲು ಕೊಡ್ತಾ ಇದೆ ಒಂದು ಆಕಳು ಅಂದ್ರೆ, ಒಂದು ಲೋಟ ಕೂಡ ಹಾಲು ಕೊಡೋದಿಲ್ಲ ಅದು. ಆಮೇಲೆ ಕ್ರಮೇಣ ನಿತ್ರಾಣ ಆಗುತ್ತೆ, ಒಂದು 4-5 ತಿಂಗಳಲ್ಲಿ ಸತ್ತು ಕೂಡ ಸಾಯಲು ಬಹುದು. ಇದರಿಂದ ರೈತರಿಗೆ ಖಂಡಿತ ಆರ್ಥಿಕ ನಷ್ಟ ಆಗ್ತದೆ. ರೈತರಿಗೆ ಆರ್ಥಿಕ ನಷ್ಟ ಆಗ್ತದೆ, ಅದು ತನ್ನ ಜೀವ ಕಳ್ಕೊಳ್ತದೆ ಆ ಪ್ರಾಣಿ. ಜೀವ ಕಳ್ಕೊಳ್ತದೆ ಸರ್. ಇನ್ನೊಂದೇನಂತಂದ್ರೆ, ನಾವು ಈ ಪ್ಲಾಸ್ಟಿಕ್ ಅನ್ನ ಅಂದ್ರೆ ಅದ್ರ ಈ ನಾಗಳ ಹೇಳಿದಂಗೆ ತರಕಾರಿ ಆಗ್ಲಿ ಅಥವಾ ಕಿರಣಿ ಸಾಮಾನಲ್ಲಿ ತಂದಿರ್ತೀವಲ್ಲ, ಮನೆಗೆ ತಂದು ಅದು ಬೇರೆ ಪಾತ್ರೆಯಲ್ಲಿ ಹಾಕಿಟ್ರೆ ಒಂದು, ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಇನ್ನೊಂದು ಏನಾಗ್ತದೆ, ಅದರೊಳಗೆ ಹಾಗೆ ಇಟ್ಬಿಡೋದು ಮನೆಯೊಳಗೆ, ಇದು ಸಹಿತ ಒಂದು ಕೆಟ್ಟ ಪರಿಣಾಮ ಬೀರ್ಬೋದಲ್ಲ ಸರ್? ಹೌದು. ಪ್ಲಾಸ್ಟಿಕ್ ಸಾಮಾನುಗಳಿಂದ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಶೇಖರಣೆ ಮಾಡೋದು, ಅದು ಬಹಳ ದಿನಗಟ್ಟಲೆ ವರ್ಷಗಟ್ಟಲೆ ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಆಹಾರಗಳು ಇಡೋದು ಅಂತಹ ಒಂದು ಒಳ್ಳೆಯ ಪದ್ಧತಿ ಅಲ್ಲ. ಸ್ಟೀಲ್ ಅಥವಾ ಮತ್ಯಾವುದೇ ಒಂದು ಲೋಹದ ವಸ್ತು ಅದು ಅದರಲ್ಲಿ ಶೇಖರಣೆ ಮಾಡ್ತಕ್ಕಂಥ ಉತ್ತಮವಾದ ಒಂದು ಪದ್ಧತಿ. ಮತ್ತೆ ಇನ್ನು ಜಲಚರಗಳ ಬಗ್ಗೆ ನಾವು, ಅದಕ್ಕೇನ್ ತೊಂದರೆ ಆಗುತ್ತೆ ಕೂಡ ನಾವು ತಿಳ್ಕೋಬಹುದು. ಅದು ಯಾವ ರೀತಿ ಅಂತ ಜಲಚರಗಳ ಮೇಲೆ ಹೇಳಿ ಸರ್, ಅದು ಯಾವ ರೀತಿ ಒಂದು ಸಮಸ್ಯೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಮತ್ತೆ ಅಲ್ಲಿ ಪ್ಲಾಸ್ಟಿಕ್ ನೀವು ಆಗಲೇ ಹೇಳಿದ್ರಿ, ಈ ಮೀನಿನ ಬಲೆಗಳನ್ನು ಯೂಸ್ ಮಾಡಿ ಬಿಟ್ಟಿರ್ತಾರೆ, ಅದು ಒಗಿತಾರೆ ಅಂತ. ಇದಲ್ಲದೆ ಮತ್ತೆ ನಾವು ಟೂರಿಸ್ಟ್ ಹೋದವರಾಗ್ಲಿ ಬೇರೆ ಬೇರೆ ಯಾವ್ಯಾವ ರೀತಿಯಿಂದ ನಾವು ಪ್ಲಾಸ್ಟಿಕ್ ಅನ್ನ ಸಮುದ್ರಕ್ಕೆ ಅಥವಾ ನದಿಗೆ ಕೆರೆಗೆ ಸೇರಿಸ್ಲಿತ್ತೀವಂತ್ರಿ? ತಾವ್ ಹೇಳ್ದಂಗೆ ಈ ಟೂರಿಸ್ಟ್ಗಳು ಮತ್ತೆ ಅಲ್ಲಿನ ಏನು ಜನ ವಸತಿ ಇರ್ತದೆ, ನಿತ್ಯೋಪಯೋಗಿ ವಸ್ತುಗಳು ಪ್ಲಾಸ್ಟಿಕ್ ಗಳನ್ನೇ ಬಳಕೆ ಮಾಡ್ತಾರೆ, ಅವರು ಎಲ್ಲಂದ್ರಲ್ಲೇ ಬಿಸಾಡ್ತಾರೆ. ಮಳೆ ಬಂದಾಗ ಆ ಪ್ಲಾಸ್ಟಿಕ್ ಎಲ್ಲ ಕೆರೆಗೆ ಹೋಗ್ತದೆ, ಮತ್ತೆ ನದಿಗಳಿಗೆ ಹೋಗ್ತದೆ, ನದಿಗುಂಟ ಅದು ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋಗಿ ಅದು ಸುಮಾರು 70% ಸಮುದ್ರದಲ್ಲಿ ಮುಳುಗ್ತಾವ ಪ್ಲಾಸ್ಟಿಕ್. ಇನ್ನುಳಿದ ಒಂದು 15% ಅವು ನೀರಿನ ಮೇಲೆ ತೇಲ್ತಾ ಇರ್ತಾವ. ಇನ್ನೊಂದು 15% ಸಮುದ್ರದ ದಡದ ಕಡೆ ಅದು ತೇಲಾಡ್ಕೊಂಡು ಬಂದು ದಡದ ಮೇಲೆಲ್ಲ ಜಮಾ ಆಗುತ್ತೆ, ಅದು ಅಲ್ಲಿ ಹೊಲಸು ಮಾಡಿಬಿಡ್ತದೆ. ಅಲ್ಲಿ ಹೊಲಸು ಮಾಡ್ತದೆ, ಮತ್ತೆ ಅದು ಆಹಾರದ ಒಂದು ಏನು ಚೈನ್ ಇದೆ ನಮ್ದು ಅದಕ್ಕೆ ಸೇರ್ಕೊತದೆ, ಆ ಗಿಡಗಳಿಗೆ ಹೋಗ್ತದೆ, ಮತ್ತೆ ಆಹಾರಕ್ಕೂ ಹೋಗ್ತದೆ. ಹಿಂಗೆ ಅದು ನೀರು, ಸಮುದ್ರದ ನೀರು ಇರ್ಬೋದು, ಒಳನಾಡಿನ ಮೀನುಗಾರಿಕೆ ಇರ್ಬೋದು, ಸಮುದ್ರದ ಮೀನುಗಳು ಅಥವಾ ಜಲಚರಗಳಿರ್ಬೋದು, ಎರಡಕ್ಕೂ ಇದೊಂದು ಅಪಾಯವನ್ನ ತರ್ತದೆ. ಅನೇಕ ರೀತಿಯ ಜಲಚರಗಳು, ಒಳನಾಡಿನ ಮೀನು ಇರಬಹುದು, ಸಮುದ್ರದಲ್ಲಿ ಇರ್ತಕ್ಕಂಥ ವಿವಿಧ ಜಾತಿಯ ಮೀನುಗಳು, ಡಿಮಿಂಗ್ಲ, ಸಮುದ್ರದ ಪಕ್ಷಿಗಳು, ಪೆಲಿಕಾನ್, ಪೆಂಗ್ವಿನ್ ಪಕ್ಷಿಗಳು, ಶಾರ್ಕ್ ಮೀನುಗಳು, ಸಮುದ್ರ ಆಮೆಗಳು, ಸೀಲ್ಗಳು ಇತ್ಯಾದಿ ನೂರಾರು ತರದ ಜಲಚರಗಳಿಗೆ ಸಮುದ್ರದಲ್ಲಿರ್ತಕ್ಕಂಥವಕ್ಕೆ ಪ್ಲಾಸ್ಟಿಕ್ ಗಿಂತ ಬಹಳಷ್ಟು ಅಪಾಯಕಾರಿ ವಸ್ತು ಆಗ್ತಾ ಇದೆ ಇದು. ಅಲ್ಲ ಸರ್, ಈಗ ಮೀನ ಚಿಕ್ಕದಿರ್ತದ, ಸಣ್ಣದಿರ್ತದ, ಅದಕ್ಕೆ ಪ್ಲಾಸ್ಟಿಕ್ ಏನ ಸುತ್ತಕೊಂಡ್ತು ಅಥವಾ ಆ ಪ್ಲಾಸ್ಟಿಕ್ ಚೀಲದೊಳಗೆ ಅದು ಹೋಯ್ತು ಅಂದ್ರೆ ಹೊರಗೆ ಬರ್ಲಿಕ್ಕಿಲ್ಲ, ಒದ್ದಾಡಿ ಸಾಯ್ಬೋದು. ಇವು ತಿಮಿಂಗಲ್ ಆಗಲಿ ಶಾರ್ಕ್ ಆಗಲಿ ದೊಡ್ಡ ದೊಡ್ಡ ಇರ್ತಾವಲ್ಲ ಸರ್, ಅವಕ್ಕೂ ಈ ಪ್ಲಾಸ್ಟಿಕ್ ಯಾವ ರೀತಿ ಒಂದು ಸಮಸ್ಯೆ ಮಾಡ್ತದಂತಾರೆ? ಈ ತಿಮಿಂಗಲಗಳು ಸಣ್ಣ ಮೀನು ತಿಂದಾಗ ಅದರೊಳಗಿರ್ತಕ್ಕಂತ ಪ್ಲಾಸ್ಟಿಕ್ ಇದ್ರ ತಿಮಿಂಗಲ ಹೊಟ್ಟೆ ಒಳಗೆ ಸೇರ್ಕೊತದೆ. ಮತ್ತೆ ಈ ಬಲೆಗಳು ಎಷ್ಟೋ ತಿಮಿಂಗಲ ಮತ್ತೆ ದೊಡ್ಡ ದೊಡ್ಡ ಮೀನುಗಳಿಗೆ ಕುತ್ತಿಗೆಗೆ ಅದು ಸುರುಳಿ ಸುತ್ತಕೊಂಡು ಅದು ಜೀವ ತೆಗಿಲತ್ತದ, ಅಂದ್ರೆ ಫಾಸಿ ಹಾಕಿದಂಗ ಆಗ್ಬಿಡ್ತಂತ, ಫಾಸಿ ಹಾಕ್ದಂಗ ಆಗ್ತಾ ಇದೆ. ಹಂಗಾಗಿ ಪ್ರತಿಯೊಂದು ಜಲಚರಗಳಿಗೂ ಕೂಡ ಇದು ಹೋಗ್ತಾ ಇದೆ. ಮುಂದೆ ಇನ್ನು 2025 ಅಂದ್ರೆ ಇನ್ನ 4-5 ವರ್ಷದಲ್ಲಿ ಪ್ರತಿ 3 ಕೆಜಿ ಮೀನು ನಾವೇನಾದ್ರೂ ಸಮುದ್ರದಲ್ಲಿ ನಾವು ಹಿಡಿದ್ರೆ ಅದ್ರಲ್ಲಿ 1 ಕೆಜಿ ಅಷ್ಟು ಪ್ಲಾಸ್ಟಿಕ್ ವಸ್ತು ಸಿಗ್ತವ. ನಾವಿದನ್ನ ಕಂಟ್ರೋಲ್ ಮಾಡ್ಲಿಲ್ಲ, ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ 3 ಕೆಜಿ ಮೀನು ಹಿಡಿದ್ರೆ 1 ಕೆಜಿ ಅಷ್ಟು ಪ್ಲಾಸ್ಟಿಕ್ ಸಿಗುತ್ತೆ ಅಂತ ಒಂದು ಅಂದಾಜು ಮಾಡ್ತೇವೆ. ಹಲವಾರು ದೇಶಗಳಲ್ಲಿ ಅವು ಏನಾಗಿದೆ, 10 ದೇಶಗಳು ನಮ್ಮ ಉತ್ತರ ಭೂಗೋಳ ಏನಿದೆ ಅಲ್ಲಿ ಎಲ್ಲ ಬಹಳಷ್ಟು ಸಮುದ್ರದಲ್ಲಿ ಸೇರ್ಕೊತಾ ಇದೆ ತ್ಯಾಜ್ಯ ವಸ್ತುಗಳಾಗಿ. ಮುಂದುವರೆದ ದೇಶಗಳು ಅವನ್ನ ಮರುಬಳಕೆ ಮಾಡಿ ಅಂತ ಈ ದೇಶಗಳಿಗೆ ಕೊಡ್ತಾ ಇದೆ. ಅವು ಮರುಬಳಕೆ ಮಾಡಿ ಇಂತ ತ್ಯಾಜ್ಯಗಳನ್ನ ಸಮುದ್ರಕ್ಕೆ ಬಿಡ್ತಾ ಇದ್ದವು. ಸೊ ಅದು ಸಮುದ್ರಗುಂಡ ತೇಲ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದು ಎಲ್ಲಾ ದೇಶಗಳಿಗೂ ಪ್ರಪಂಚಕ್ಕೂ ಇದು ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಪ್ರಪಂಚದ ಮಟ್ಟದಲ್ಲಿ ದೊಡ್ಡದಾಗಿ ಬೆಳೀತಾ ಇರುವಂತ ಒಂದು ದೊಡ್ಡ ಸಮಸ್ಯೆ ಅಂತ ನಾವು ಅನ್ಕೋಬೇಕು ಈಗ. ಹೌದು ಹೌದು, ನಿಯಂತ್ರಣ ಮಾಡೋದೊಂದೇ ನಮ್ಗೆ ಈಗ ಮುಂದಿನ ಒಂದು ದಾರಿ. ಅಂದ್ರೆ ಸರ್, ಈಗ ಶಿವಪ್ರಕಾಶ್ ಅವ್ರು ತಾವು ಹೇಳಿದ್ರಿ ನಿಯಂತ್ರಣ ಅಥವಾ ನಿರ್ವಹಣೆ ಅಂತೇಳಿ, ಇದೇನಾದ್ರೆ ಸರ್ ನಾವು ಪ್ಲಾಸ್ಟಿಕ್ ಅದನ್ನ ಆಗ ಹೇಳಿದಂಗ ಅದು ಇರ್ಲಾರ್ದೆ ಬದುಕಲಿಕ್ಕೆ ಆಗೋದಿಲ್ಲ, ಮಾರ್ಕೆಟ್ ಹೋಗ್ತೀವಿ ಸೀದಾ ಅವ್ರಿಗೆ ಹೇಳ್ತೀವಿ, ಅವ್ರ ಬಿಸ್ನೆಸ್ ಅಂತ ತಿಳ್ಕೊಂಡು ಅವ್ರು ಪ್ಲಾಸ್ಟಿಕ್ ಕೊಡ್ತಾರೆ, ಇಲ್ಲಂದ್ರೆ ಏನಪ್ಪ ಪ್ಲಾಸ್ಟಿಕ್ ಇಟ್ಟಿಲ್ಲ ಅಂತ ನಾವೇ ಅವ್ರ ಸಿಟ್ಟಿಗೆ ಬರ್ತೀವಿ. ಅವ್ರು ತಮ್ಮ ಬಿಸ್ನೆಸ್ ಹೋಗುತ್ತಾ ಅನ್ನೋ ದೃಷ್ಟಿಯಿಂದ ಎಲ್ಲಿಂದ ಪ್ಲಾಸ್ಟಿಕ್ ತಂದು ನಮಗೆ ಕೊಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಈ ಜನಸಾಮಾನ್ಯರಿಂದ ಹಿಡ್ಕೊಂಡು, ಯಾಕಂತಂದ್ರೆ ಕಾನೂನು ಇವು ಮತ್ತೊಂದು ಬೇರೆ 108 ಇರಬಹುದು, ಅದು ಬೇರೆ, ಅದನ್ನ ನಾವು ಬಾಜು ಇಟ್ಬಿಡೋಣ. ಒಬ್ಬ ತಿಳುವಳಿಕೆ ಇರುವಂತ ನಾಗರಿಕರಾಗಿ, ಒಬ್ಬ ರೈತರಾಗಿ, ನಾವು ಯಾವ ರೀತಿ ನಮ್ಮಿಂದ ನಾವು ಒಂದು ಸುಧಾರಣೆ ಮಾಡ್ಲಿಕ್ಕೆ ಇದ್ರೊಳಗೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ, ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವೊಂದು ಕೈ ಜೋಡಿಸಿದ್ವಿ ಅಂತಂದ್ರೆ ಒಂದು ನಿರ್ವಹಣೆ ಯಾವ ರೀತಿ ಸರಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಾವು ಹೇಳಿಕ್ ಇಷ್ಟಪಡ್ತೀರಿ ಸರ್? ತಾವು ಹೇಳಿದಾಗೆ ಸರ್ಕಾರಕ್ಕೆ ನಾವು ಸಹಯೋಗ ಕೊಡಬೇಕು. ಸರ್ಕಾರ ಈಗಾಗಲೇ ಪ್ಲಾಸ್ಟಿಕ್ ಅನ್ನ ಕಡಿಮೆ ಬಳಕೆ ಮಾಡಿ ಅಂತ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಅದನ್ನ ಕ್ರಮ ತಗೊಳ್ತಾ ಇದೆ, ಕಾನೂನು ಮಾಡ್ತಾ ಇದೆ. ಆದ್ರೆ ಪ್ರಜೆಗಳು ಕೂಡ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡೋದನ್ನ ಕಡಿಮೆ ಮಾಡಬೇಕು. ಉದಾಹರಣೆಗೆ ಪ್ಲಾಸ್ಟಿಕ್ ಚೀಲ ನಾವು ತರಕಾರಿ ತರೋದ್ರ ಬದಲು ನಾವು ನಮ್ಮ ಜೊತೆಗೆ ಹತ್ತಿದು ಒಂದು ಬ್ಯಾಗ್ ಒಯ್ಬಹುದು, ಸಣಬಿಂದ ಮಾಡಿದ್ದು ಗೋಣಿ ಚೀಲದಂತಹ ಅಂತಹ ಬ್ಯಾಗ್ಗಳನ್ನ ನಾವು ಚೀಲಗಳನ್ನು ಒಯ್ಬಹುದು. ಅದ್ರ ಉಪಯೋಗವನ್ನು ಕಡಿಮೆ ಮಾಡಲಿಕ್ಕೆ ನಾವು ಅದ್ರ ಉಪಯೋಗ ಮಾಡಿದಂತಹ ಪ್ಲಾಸ್ಟಿಕ್ ಗಳನ್ನ ಮರು ತಯಾರಿಕೆಗೆ ಬಳಸಬಹುದು. ಮರು ತಯಾರಿಕೆಗೆ ನಾವು ಅದನ್ನ ವಿಲೇವಾರಿ ಮಾಡಬೇಕಾಗ್ತದೆ. ಮತ್ತೆ ಹಳ್ಳಿಗಳಲ್ಲಿ ಅದನ್ನ ಒಂದು ಕಡೆ ಜಮಾ ಮಾಡತಕ್ಕಂಥದ್ದು, ಪಂಚಾಯತ್ ಏನು ಗ್ರಾಮ ಪಂಚಾಯತ್ಗಳಿದೆ, ಪಟ್ಟಣ ಪಂಚಾಯತ್ಗಳಿವೆ, ದೊಡ್ಡ ಗುಂಡಿಯನ್ನ ತೋಡಿ ಒಂದೇ ಕಡೆಗೆ ಎಲ್ಲಾ ಪ್ಲಾಸ್ಟಿಕ್ ಅನ್ನ ಶೇಖರಣೆ ಮಾಡಿ ಅಲ್ಲಿ ಹೋಗಿ ವಿಲೇವಾರಿ ಮಾಡತಕ್ಕಂಥದ್ದು, ಯಾವುದನ್ನ ನಾವು ಮರು ಬಳಕೆ ಮಾಡಬಹುದು ಅಂತ ಕಾರ್ಖಾನೆಗಳಿಗೆ ವಾಪಸ್ ಕೊಡ್ತಕ್ಕಂಥ ವ್ಯವಸ್ಥೆ, ಇದರಿಂದ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಮತ್ತೆ ಜನಜಾಗೃತಿ, ಈ ಶಾಲೆ ಕಾಲೇಜುಗಳಲ್ಲಿ ಮತ್ತೆ ಹಳ್ಳಿ ಪಟ್ಟಣ ಒಂದು ಪಂಚಾಯಿತಿ ಮಟ್ಟದಲ್ಲಿ ಪ್ಲಾಸ್ಟಿಕ್ ಒಂದು ದುಷ್ಪರಿಣಾಮ ಕುರಿತಂತೆ ಜನಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು. ಈ ಜನ ಜಾಗೃತಿಗೆ ನಾವು ನಮ್ಮ ರೇಡಿಯೋ ಆಕಾಶವಾಣಿಯ ಮುಖಾಂತರ ಅಥವಾ ದೂರದರ್ಶನದ ಮುಖಾಂತರ, ಟಿವಿ ಮಾಧ್ಯಮದ ಮುಖಾಂತರ, ವೃತ್ತಪತ್ರಿಕೆಗಳ ಮುಖಾಂತರ ಜನ ಜಾಗೃತಿಯನ್ನು ಮಾಡಬತಕ್ಕಂಥದ್ದು. ಇದರಿಂದ ಏನೇನು ಅಪಾಯ ಬರ್ತಾ ಇದೆ ಆ ರೀತಿ ನಾವು ಜನಜಾಗೃತಿಯನ್ನು ಮಾಡಬಹುದು. ನಮ್ಮ ಮುಂದಿನ ಜನಾಂಗಕ್ಕೆ ಮಕ್ಕಳಲ್ಲಿ ವಿಶೇಷವಾಗಿ ರೈತರಲ್ಲಿ ನಾವು ಜನಜಾಗೃತಿಯನ್ನು ಮಾಡತಕ್ಕಂಥದ್ದು, ಎಲ್ಲೆಲ್ಲಿ ಸಾಧ್ಯ ಇದೆ ಅದರ ಬಳಕೆಯನ್ನು ಕಡಿಮೆ ಮಾಡತಕ್ಕಂಥದ್ದು. ಮತ್ತೆ ಈ ಜಾನುವಾರುಗಳೇನಿದೆ ಎಮ್ಮೆ ಹಸುಗಳು ಆದಷ್ಟು ಕಟ್ಟಿ ಮೇಯಿಸ್ತಕ್ಕಂಥದ್ದು, ಅಂದ್ರೆ ಖುಲ್ಲಾ ಬಿಡಬಾರ್ದು. ಅಂದ್ರೆ ಎಲ್ಲಿ ನಮ್ಮ ನೆಲ ಚೆನ್ನಾಗಿದೆ ಅಲ್ಲಿ ಏನು ಗಲೀಜಿಲ್ಲ, ಮೇವು ಚೆನ್ನಾಗಿ ಸಿಗ್ತದೆ, ಬಿಟ್ಟು ಮೇಯಿಸಬಹುದು. ಈ ಕಾರ್ಖಾನೆಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಮದುವೆ ನಡೀತಾ ಇರ್ತವೆ ಅಂತ ಕಡೆ ಎಲ್ಲ ಈ ಜಾನುವಾರುಗಳನ್ನ ಬಿಟ್ಟು ಅಲ್ಲಿ ರೋಡ್ದಲ್ಲೆಲ್ಲ ಬಿಟ್ಟಿರ್ತಾರೆ ರಸ್ತೆ ಮೇಲೆ, ಹೌದು, ರಸ್ತೆ ಪಕ್ಕದಲ್ಲಿ ಜನಗಳೆಲ್ಲ ಬಿಸಾಕಿರ್ತಾರೆ ಇಂಥವ್. ಸೊ ಅಂತ ಕಡೆ ನಾವು ಬಿಟ್ಟು ಅದನ್ನ ಮೇಯಿಸ್ತಕ್ಕಂಥ ಪದ್ಧತಿಯನ್ನ ರೈತರು ಕಡಿಮೆ ಮಾಡಬೇಕು. ನಾವೇನು ಮನೆಯೊಳಗೆ ಡೈರಿ ಸಾಕಾಣಿಕೆ ಮಾಡ್ತೀವಿ ಒಂದು ಕಟ್ಟಿ ಮೇಯಿಸ್ತಕ್ಕಂಥ ಪದ್ಧತಿ, ಇದನ್ನ ಮಾಡ್ಕೋಬೇಕು. ಹೊಲಗಳಲ್ಲಿ ಎಲ್ಲಂದ್ರಲ್ಲಿ ನಾವು ಗೋಣಿ ಚೀಲ ಮತ್ತೆ ಈ ಗೊಬ್ಬರ ಚೀಲಗಳನ್ನ ಎಲ್ಲಂದ್ರಲ್ಲೇ ಬಿಸಾಕಬಾರದು. ಸರಿಯಾದ ರೀತಿಯಲ್ಲಿ ಎಲ್ಲಾ ಹೊಲದವರು ಒಂದು ಕಡೆ ವಿಲೇವಾರಿ ಮಾಡತಕ್ಕಂತ ಪದ್ಧತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಅಥವಾ ರೈತರು ಅವರವರ ಹೊಲದೊಳಗೆ ಒಂದು ತಗ್ಗು ತೊಡಿ ಆ ತಗ್ಗಿನೊಳಗೆ ಎಲ್ಲ ಪ್ಲಾಸ್ಟಿಕ್ ಹಾಕಿ ಮುಚ್ಕೋತ ಹೋಗ್ಬಿಡೋದು. ಆಳವಾದ ತಗ್ಗ ತೊಡಬೇಕಾಗ್ತದೆ. ಅದೇ ಆಳವಾದ ಒಂದ್ 10-20 ಫೀಟ್ ತೆಗೆದು ತೊಡಿ ಒಳಗಡೆ ಮುಚ್ಕೊಂಡು ಹೋಗ್ಬಿಡೋದು ಸರ್. ಒಂದು ಆಳವಾದ ಮುಚ್ಕೊಂಡು ಹೋಗ್ಬೋದು ಅಂತಂದ್ರೆ ಎಲ್ಲಿ ಹೊರಗೆ ಹೋಗೋದಿಲ್ಲ ಅಲ್ಲೇ ಇರ್ತಾ ಅಷ್ಟು ಜಾಗ ನಮ್ದು ವೇಸ್ಟ್ ಆಗ್ಬೋದು ಹೊರತಾಗಿ ಅದರಿಂದ ಆಗುವಂತ ದುಷ್ಪರಿಣಾಮವನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ತಾವು ಹೇಳೋದು ಸರ್, ಒಟ್ಟಾರೆ ಇದು ನಮ್ಮಿಂದ ಪ್ರಾರಂಭ ಆಗಬೇಕು. ನನ್ನ ಮನೆಯಿಂದ ನನ್ನಿಂದ ನಾನು ಯಾವುದೇ ಒಂದು ಪ್ಲಾಸ್ಟಿಕ್ ನಾನು ಪರಿಸರಕ್ಕೆ ಕೊಡೋದಿಲ್ಲ, ಹೊರಗಡೆ ಹಾಕೋದಿಲ್ಲ. ಪ್ಲಾಸ್ಟಿಕ್ ಕೂಡ ಬೇಕು, ಹಲವಾರು ನಮ್ಮ ಒಂದು ಏನು ಅಗತ್ಯ ಇದೆ ಅಗತ್ಯಕ್ಕೆ ಪ್ಲಾಸ್ಟಿಕ್ ಬೇಕು, ಅನಿವಾರ್ಯ ಆಗಿವೆ. ಹೌದು, ಆದ್ರೆ ಎಲ್ಲೆಲ್ಲಿ ನಾವು ಅದನ್ನ ತಡೆಗಟ್ಟಬಹುದು ಅಂತ ಕಡೆ ನಾವು ಜನ ಜಾಗೃತಿ ಆಗಬೇಕು. ಅದರೊಳಗೆ ವಿಶೇಷವಾಗಿ ಏನಂತಂದ್ರೆ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಏನಿರುತ್ತೆ, ಬಾರಿಕ್ ಪ್ಲಾಸ್ಟಿಕ್ ಅಂತೀವಲ್ಲ, ಮೈಕ್ರೋನಲ್ಲಿ ಕಡಿಮೆ ಇರುವಂತದ್ದು, ಅದರ ಬಳಕೆ ಕಡಿಮೆ ಆಗ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ನ್ಯಾನೋ ಪಾರ್ಟಿಕಲ್, ಮೈಕ್ರೋ ಪಾರ್ಟಿಕಲ್ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣ, ಅತಿ ಸಣ್ಣವು, 1 ಮಿಲಿಮೀಟರ್ಗಿಂತ ಸಣ್ಣವಿರ್ತಾವ, ಅಂತವು ಈ ಮಾಂಸಖಂಡದಲ್ಲಿ ಕಡಿಗೆ ಕಾಡ್ದಾಗಿರ್ತಾವ. ಹೌದು, ಮೊದ್ಲೇನ್ ತಿಳ್ಕೊಂಡಿದ್ರು ಅಂದ್ರೆ ಪ್ಲಾಸ್ಟಿಕ್ ಕರಗದೇ ಇಲ್ಲ, ಸುಮ್ಮನೆ ಇರ್ತಾವ, ಅದೇನಾಗಲ್ಲ ಅಂತ ತಿಳ್ಕೊಂಡಿದ್ರು. ಈಗ ಅವು ಕೂಡ ಸಣ್ಣ ಸಣ್ಣ ಕಣಗಳಾಗಿ ಒಡೆದು ಎಲ್ಲ ಕಡೆ ಬರ್ತಾ ಇದೆ, ರಕ್ತದಲ್ಲಿ, ಮಾಂಸಖಂಡದಲ್ಲಿ, ಹಾಲಲ್ಲಿ. ಅಂದ್ರೆ ಅವು ಕರಗ್ತಾ ಇದಾವೆ ಅಂತ ಅಂದಂಗ ಆಯ್ತು ಸರ್. ಈಗ ಅವು ಅಂದ್ರೆ ಕರಗದಂತಂದ್ರೇನು, ಸಣ್ಣ ಸಣ್ಣ ಕಣಗಳಾಗಿ ಉಳಿತಾ ಇದೆ, ಉಳಿತಾ ಇದೆ, ಬೀರ್ತವೆ, ಕರಿಗ ಹೋಗೋದಿಲ್ಲ, ಉಳಿದು ನಮ್ಮ ದೇಹದೊಳಗೆ, ಪ್ರಾಣಿಗಳ ದೇಹದೊಳಗೆ, ಮನುಷ್ಯರ ದೇಹದೊಳಗೆ ಬರ್ಲಿತ್ತವೆ. ಸರ್, ಆಗಲೇ ಒಂದ್ ಮಾತು ಹೇಳಿದ್ರೆ ನಾವು ಜನ ಜಾಗೃತಿ ಮಾಡಬೇಕು ಅಂತೇಳಿ, ನನ್ನ ಒಂದು ವಿಚಾರ ಏನಂತಂದ್ರೆ ಸರ್, ಈಗ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಜಾಗೃತಿ ಕೊಡ್ಬೇಕು, ಅದು ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ರೆ ಅವರು ದೊಡ್ಡವರಾದಾಗ ಅದನ್ನ ತಮ್ಮ ಜೀವನದ ಒಂದು ಅಂಗವಾಗಿ ಮಾಡ್ಕೊಂಡಿರ್ತಾರೆ ಅನ್ನೋ ಒಂದು ವಿಚಾರ. ಹೌದು ಸರ್, ನಾವು ಈ ಶಾಲೆಗಳಲ್ಲಿ ಅದ್ರ ಬಗ್ಗೆ ನಾವು ಅನೇಕ ವಿಚಾರ ಸಂಕಿರಣಗಳನ್ನ ಏರ್ಪಾಡು ಮಾಡಬಹುದು. ನಾವು ಪಠ್ಯ ಪುಸ್ತಕಗಳಲ್ಲಿ ಇದರ ಒಂದು ಉಪಯೋಗವನ್ನ ಕಡಿಮೆ ಮಾಡತಕ್ಕಂತ ಒಂದು ವಿಷಯಗಳನ್ನ ಅಳವಡಿಸಬೇಕು. ಈ ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ನಾವು ಇದರ ಬಗ್ಗೆ ತಿಳಿ ಹೇಳಿದ್ರೆ ಮುಂದಿನ ನಮ್ಮ ಏನು ಈ ಭೂಮಿ ಇದೆ ಅದನ್ನ ನಾವು ಕಲುಷಿತವಾಗಿ ಇಲ್ಲಾರ್ದಂಗೆ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೋಬಹುದು. ರೈತ ಬಂದ್ರೆ ಇಲ್ಲಿ ತನಕ ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಆಕಳು, ಎಮ್ಮೆ, ಜಲಚರಗಳು ಅಲ್ಲದೆ ಮನುಷ್ಯರ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗ್ಲಿತ್ತವ, ಆಗ್ಲಾರ್ದಂಗೆ ನಾವೆಲ್ಲರೂ ಪ್ರತಿಯೊಬ್ಬರು ಯಾವ ರೀತಿ ನಾವು ಅದಕ್ಕೆ ಒಂದು ಕೊಡುಗೆಯನ್ನ ಕೊಡ್ಬೋದು, ನಮ್ಮಿಂದಲೇ ಯಾವ ರೀತಿ ನಾವು ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ವಿವರವಾಗಿ ತಿಳಿಸ್ಕೊಟ್ರೆ. ಇಷ್ಟೆಲ್ಲ ಮಾಹಿತಿ ಮಾಡಿದ್ರು ಸಹಿತ ನಿಮ್ಗೇನಾದರೂ ವಿಚಾರಗಳಿದ್ದು ನೀವು ಅವ್ರ ಜೊತೆಗೆ ಏನಾದರೂ ಚರ್ಚೆ ಮಾಡಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಅಂತಂದ್ರೆ ಅವ್ರ ಫೋನ್ ನಂಬರ್ ನಾನು ತಗೊಳ್ತೀನಿ ಸರ್. ತಮ್ಮ ಫೋನ್ ನಂಬರ್ ಹೇಳ್ಬೋದು ಸರ್? ಡಾಕ್ಟರ್ ಶಿವಪ್ರಕಾಶ್. 7725309 532 567 567. ರೈತ ಬಂದವರೇ, ಡಾಕ್ಟರ್ ಶಿವಪ್ರಕಾಶ್ ಅವರ ಮೊಬೈಲ್ ನಂಬರು ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 7251023567. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಚರ್ಚೆ ಮಾಡಬಹುದು. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಅವರು ಬಿಜಿ ಇರೋದ್ರಿಂದ, ಸಂಶೋಧನಾ ನಿರ್ದೇಶಕರಿರೋದ್ರಿಂದ ಕೆಲವೊಂದ್ಸರಿ ನಿಮ್ಮ ಫೋನ್ ಎತ್ತಲಿಕ್ಕೆ ಆಗೋದಿಲ್ಲ. ಆದರೆ ಮತ್ತೆ ಅವರು ನಿಮ್ಮ ಕಾಲ್ ಮಿಸ್ ಆಗಿರೋದನ್ನು ನೋಡಿ ನಿಮಗೆ ಕರೆ ಮಾಡೋದು, ಇನ್ನೊಂದ್ಸಲ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಒಂದು ಅವರು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂಥ ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಪ್ಲಾಸ್ಟಿಕ್ನ ತ್ಯಾಜ್ಯಗಳಿಂದ ಜಾನುವಾರುಗಳು ಹಾಗೂ ಜಲಚರಗಳ ಮೇಲಾಗುವ ದುಷ್ಪರಿಣಾಮ ಈ ಕುರಿತು ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ, ಚಿತ್ತಾಪುರ ತಾಲೂಕಿನ ಬೇನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಕಡಿ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ಶಿವನಾಮವನು ನುಡಿಯದ ಬಾಯಿ ಭಕ್ತರ ಪುಣಿಯಂತೆ, ಹರನಾಮವನು ನುಡಿಯದ ಮನುಜ ಹಾಳು ದೇಗಳಂತೆ, ಹಾಳು ದೇಗಳಂತೆ. ಶಿವನಾಮವನು ನುಡಿಯದ ಬಾಯಿ ಭಕ್ತರ ಶಿವನಾಮವನು ಮುಡಿಯದ ಬಾಯಿ ಭಕ್ತರ ಪುಣಿಯಂತೆ, ಹರನಾಮವನು ಮುಡಿಯದ ಮನುಜ ಹಾಳು ದೇಗಳಂತೆ, ಹಾಳು ದೇಗಳಂತೆ. ಶಿವನಾಮವನು ಮುಡಿಯದ ಬಾಯಿ ವಿಷಯದ ಗುಣಗಳು ಅರಿಯದ ಜ್ಞಾನಿ, ವಿಷಯದ ಗುಣಗಳು ಅರಿಯದ ಜ್ಞಾನಿ, ವಿಷಯದ ಗುಣಗಳು ಅರಿಯದ ಜ್ಞಾನಿ, ವಿಷಯದ ಗುಣಗಳು ಅರಿಯದ ಜ್ಞಾನಿ. ಉದಯಕರನಂತೆ ಕುಮಾರ ಕಲ್ಲನಂತೆ, ಮೋಸದಿಯಿಂದಲೇ ತಪಸವ ಮಾಡುವುದು, ಶಿವನಾಮವನು ನುಡಿಯದ ಬಾಯಿ ಭಕ್ತರ ಪುಣಿಯ. Thank you.